ಜನಸಾಮಾನ್ಯರಿಗೂ ರೈತಾಪಿ ವರ್ಗಕ್ಕೂ ಇದರ ಒಂದು ಅಂಶಗಳನ್ನ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಹವಾಮಾನ ಮಿತ್ರ ಅಂತ ಕಾರ್ಯಯೋಜನೆ ಒಂದು ಕಾರ್ಯಕ್ರಮವನ್ನ ಆಕಾಶವಾಣಿ ಜೊತೆ ಮಾಡೋದಕ್ಕೆ ನಾವು ಈಗ ಯೋಜಿಸಿದ್ದೀವಿ. ಅದರ ಪ್ರಕಾರ ಎಲ್ಲ ಇಲಾಖೆಗಳು ಏನು ಕಾರ್ಯ ಯೋಜನೆಗಳನ್ನು ಕೊಟ್ಟಿದ್ದಾರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂಗೆ ಅವರ ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಿದ್ದಾರೆ, ಅವುಗಳನ್ನು ಎಲ್ರಿಗೂ ತಲುಪಿಸ್ಬೇಕು, ಅವರ ಮುಖೇನವಾಗಿಯೇ ಎಲ್ರಿಗೂ ತಲುಪಿಸ್ಬೇಕು. ಅದಕ್ಕೆ ಒಂದು ಮುಖ್ಯವಾದಂಥ ವಾಹಿನಿ ನಾವು ಆಲ್ ಇಂಡಿಯಾ ರೇಡಿಯೋ ಅಥವಾ ಆಕಾಶವಾಣಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಇದು ಹೆಚ್ಚು ಜನಕ್ಕೆ ತಲುಪಿಸೋ ಒಂದು ಮಾಧ್ಯಮ ಆಗಿದೆ. ಹಾಗಾಗಿ ಈ ಒಂದು ಮಾಧ್ಯಮದ ಮೂಲಕ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಸಂಪನ್ಮೂಲ ವ್ಯಕ್ತಿಗಳಿರ್ಬೋದು, ಇಲಾಖೆಗಳಲ್ಲಿ ಈ ಒಂದು ಕಾರ್ಯಯೋಜನೆ ತಯಾರು ಮಾಡತಕ್ಕಂಥ ಅಧಿಕಾರಿ ವರ್ಗದವರಿರ್ಬೋದು, ಅಥವಾ ಈ ಒಂದು ಕ್ಷೇತ್ರದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳಿರ್ಬೋದು, ಇವ್ರನ್ನೆಲ್ಲರನ್ನು ಒಟ್ಟಾರೆಯಾಗಿ ಒಂದು ಪ್ರಮುಖವಾಗಿ ಆಯ್ಕೆ ಮಾಡಿಕೊಂಡು ಅವರ ಮುಖೇನ ಈ ಒಂದು ಹವಾಮಾನ ಬದಲಾವಣೆ ಕಾರ್ಯಯೋಜನೆಯನ್ನು ಯಾವ ರೀತಿ ಮುಖ್ಯ ವಾಹಿನಿಯಲ್ಲಿ ನಾವು ಅಳವಡಿಸಬೇಕು ರಾಜ್ಯದಾದ್ಯಂತ ಅನ್ನೋದೇ ಮುಖ್ಯವಾದಂಥ ಉದ್ದೇಶ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಸುಮಾರು ಒಂದು ತಿಂಗಳಿನಲ್ಲಿ ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಯೋಚಿಸಿದ್ದೀವಿ. ಇದರಲ್ಲಿ ತಿಂಗಳ ಬಿಗಿನಿಂಗಲ್ಲಿ ಒಂದಿರುತ್ತೆ ಮತ್ತು ತಿಂಗಳು ಮಿಡ್ಲಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ. ಸುಮಾರು ಒಂದು 30 ಮಿನಿಟ್ ಕಾರ್ಯಕ್ರಮ ಆಗಿರುತ್ತೆ. ಇದರಲ್ಲಿ ಈ ನಾನು ಈಗಾಗಲೇ ಹೇಳಿದಂಥ ಸಂಪನ್ಮೂಲ ವ್ಯಕ್ತಿಗಳು, ಇಲಾಖೆ ಅಧಿಕಾರಿಗಳು ಅಥವಾ ಈ ಒಂದು ಒಳ್ಳೆ ನಿದರ್ಶನಗಳನ್ನು ಅನುಷ್ಠಾನ ಮಾಡಿದಂಥ ವ್ಯಕ್ತಿಗಳು ಎಲ್ಲರೂ ಸಹ ಅವ್ರನ್ನ ಕರೆಸಿ ಅವರ ಒಂದು ಯಾವ ರೀತಿ ಈ ಹವಾಮಾನ ಬದಲಾವಣೆಗೆ ನಾವು ಹೊಂದಾಣಿಕೆ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಜನರು ಅದನ್ನು ಅಳವಡಿಸ್ಕೋಬೇಕು, ಅಥವಾ ರೈತಾಪಿ ವರ್ಗ ಈ ಒಂದು ಹವಾಮಾನ ಬದಲಾವಣೆಯಿಂದ ಯಾವ ರೀತಿ ಆದಂಥ ಬೆಳೆ ಪದ್ಧತಿ ಇರ್ಬೋದು ಮತ್ತು ಮಣ್ಣಿನ ತೇವಾಂಶವನ್ನು ಹೇಗೆ ಇಟ್ಕೊಳ್ಳೋದಕ್ಕೆ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ವಹಿಸಬೇಕು ಅಂತ ಹೇಳೋದಿರ್ಬೋದು, ಅಥವಾ ನೀರಿನ ಸಂರಕ್ಷಣೆ ಇರ್ಬೋದು, ಮತ್ತು ಅದೇ ರೀತಿ ಈ ಅಂತರ್ಜಲ ಮಟ್ಟ ಹೆಚ್ಚತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಇಂಧನ ಬಳಕೆ ಬಗ್ಗೆ ಪರ್ಯಾಯವಾಗಿ ಯಾವ ರೀತಿಯಾದಂಥ ಒಂದು ನೈಸರ್ಗಿಕವಾದಂಥ ಇಂಧನಗಳನ್ನು ನಾವು ಬಳಕೆ ಮಾಡಬೇಕು ಅನ್ನೋಂಥದ್ದೇ ಇರ್ಬೋದು. ಈ ರೀತಿ ಎಲ್ಲ ಕ್ಷೇತ್ರಗಳು ಸಹ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತ್ಯಾಜ್ಯವನ್ನು ಹೇಗೆ ಬೇರ್ಪಡಿಸಬೇಕು, ಯಾವ್ಯಾವ ರೀತಿಯಾದಂಥ ತ್ಯಾಜ್ಯಗಳನ್ನು ನಾವು ವೈಜ್ಞಾನಿಕ ಬಳಕೆ ಬಗ್ಗೆ ಪರ್ಯಾಯವಾಗಿ ಯಾವ ರೀತಿಯಾದಂಥ ಒಂದು ನೈಸರ್ಗಿಕವಾದಂಥ ಇಂಧನಗಳನ್ನು ನಾವು ಬಳಕೆ ಮಾಡಬೇಕು ಅನ್ನೋಂಥದ್ದೇ ಇರ್ಬೋದು. ಈ ರೀತಿ ಎಲ್ಲ ಕ್ಷೇತ್ರಗಳು ಸಹ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತ್ಯಾಜ್ಯವನ್ನು ಹೇಗೆ ಬೇರ್ಪಡಿಸಬೇಕು, ಯಾವ್ಯಾವ ರೀತಿಯಾದಂಥ ತ್ಯಾಜ್ಯಗಳನ್ನು ನಾವು ವೈಜ್ಞಾನಿಕ ಭೂಮಿಯನ್ನು ನೇರವಾಗಿ ತಲುಪಿಡ್ತೈತಿ. ಈ ಗಾಳಿ ಐತಲ್ಲ, ಸೂರ್ಯನ ಕಿರಣಗಳಿಗೆ ಪಾರದರ್ಶಕವಾಗಿರ್ತೈತಿ. ಈ ಭೂಮಿಯ ವಾಯುಮಂಡಲ ಸೂರ್ಯನ ಬೆಳಕನ್ನು ನೇರವಾಗಿ ಹೀರಿಕೊಳ್ಳೋದಿಲ್ಲ, ಅದು ನೇರವಾಗಿ ಭೂಮಿಯನ್ನು ತಲುಪುತ್ತೆ. ಭೂಭಾಗಗಳು ಮತ್ತು ಸಾಗರಗಳು ಇದರಿಂದ ಬಿಸಿ ಆಕ್ಕವು. ಈ ಬಿಸಿ ಆದ ಮೇಲೆಯೂ ಏನು ಮಾಡ್ತವು, ಭೂಮಿ ಮತ್ತು ಸಾಗರಗಳು ಇವು ಒಂದು ಬೆಳಕನ್ನು ಹೊರಸೂಸ್ತವು. ಅದಕ್ಕೆ ಲಾಂಗ್ ವೇವ್ ರೇಡಿಯೇಷನ್ ಅಂತ ಕರಿತೀವಿ ನಾವು. ಲಾಂಗ್ ವೇವ್ ರೇಡಿಯೇಷನ್, ಔಟ್ ಗೋಯಿಂಗ್ ಲಾಂಗ್ ವೇವ್ ರೇಡಿಯೇಷನ್, ಹೊರಗೆ ಹೋಗುವ ದೀರ್ಘ ತರಾಂಗಾಂತರಗಳು ಅಂತ ಕರಿತೀವಿ. ಈ ದೀರ್ಘ ತರಾಂಗಾಂತರಗಳು ಇನ್ಫ್ರಾರೆಡ್ ರೇಂಜ್ನಲ್ಲಿ ಕೂಡ ಇರ್ತವೆ. ಇದು ಏನು ಮಾಡ್ತಾ, ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮೀಥೇನು, ನೈಟ್ರಸ್ ಆಕ್ಸೈಡ್ ಇವೆಲ್ಲ ಈ ಕಿರಣಗಳನ್ನು ಹೀರಿಕೊಂಡ್ಬಿಡ್ತಾವೆ. ಈ ಹೀರಿಕೊಂಡ ಮೇಲೆ ಇದು ಒಂದು ಥರ ಬ್ಲ್ಯಾಂಕೆಟ್ ಥರ ಆಗಿಬಿಡ್ತೈತಿ. ಆವಾಗ ಈ ರೇಡಿಯೇಷನ್ನು ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ವಾತಾವರಣವನ್ನು ಬಿಸಿ ಮಾಡಕತ್ತಿ ಬಿಡ್ತಾವೆ. ಇದರಿಂದ ನಮಗೇನಾಗತ್ತೆ, ಉಷ್ಣತಾಮಾನ ವರ್ಷದಿಂದ ವರ್ಷಕ್ಕೆ ದಶಕದಿಂದ ದಶಕ ಏರಿಕೆ ಆಗ್ತಾ ಬಂದಿತ್ತು. ಈಗ 1750 ಸುಮಾರು ನೀವು ತಾಪಮಾನವನ್ನು ನೋಡಿದರೆ ಬರೇ ಕಡಿಮೆ ಇತ್ತು, ಈಗ ಸುಮಾರು 1.5 ಡಿಗ್ರಿ ಸೆಂಟಿಗ್ರೇಡ್ ಜಗತ್ತಿನ ಸರಾಸರಿ ಉಷ್ಣತಾಮಾನ ಏರಿಕೆ ಆಗಿದೆ, 1.5 ಡಿಗ್ರಿ ಸೆಂಟಿಗ್ರೇಡ್. ಇದೇನ ನಂಬರ್ ಸಣ್ಣದು ಕಾಣಬಹುದು, ಇದರ ಪರಿಣಾಮ ಭಾಳ ಜಾಸ್ತಿ. ಟೆಂಪ್ರೇಚರ್ ಇದು ಭಾರಿ ಸೆನ್ಸಿಟಿವ್, 1 ಡಿಗ್ರಿ ಬರೀ 0.5 ಡಿಗ್ರಿ ಸೆಂಟಿಗ್ರೇಡ್ ಹೆಚ್ಚಿಗೆ ಆಯ್ತಂದ್ರೆ ಇದರಲ್ಲಿಂದ ಪರಿಣಾಮ ಜಾಸ್ತಿ ಆಗುತ್ತೆ. ಈಗ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಎ.ಕೆ. ಚಕ್ರವರ್ತಿ ಅವರು ಮಾತಾಡ್ತಾರೆ. ಡಾಕ್ಟರ್ ಚಕ್ರವರ್ತಿ ಅವರೇ, ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಪರಿಸರ ಅಥವಾ ಹವಾಮಾನ

ಈಗ ನನ್ನ ಉದಾಹರಣೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಕೂಡ ಈ ಒಂದು ಕೃಷಿ ಹವಾಮಾನ ಚತುರ ಕೃಷಿ ಜೊತೆಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಉದಾಹರಣೆಗೆ ಹೇಳಬೇಕಾದ್ರೆ ಈ ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಜಿಲ್ಲೆಗಳಲ್ಲಿ ನೆಲಮಂಗಲ ಮತ್ತು ಸುಮಾರು 10 ಹಳ್ಳಿಗಳಲ್ಲಿ ಈ ಹವಾಮಾನ ಚತುರ ಕೃಷಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಹವಾಮಾನ ಚತುರ ಕಾರ್ಯಕ್ರಮಗಳಲ್ಲಿ ಮೊಟ್ಟ ಮೊದಲನೇ ಮಾಡಬೇಕಂತ ಒಂದು ಕೆಲಸ, ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಬೇಕಾಗತ್ತೆ. ಅಂದರೆ ಉದಾಹರಣೆಗೆ ರೈತ 2 ಎಕರೆ ಇರ್ಬೋದು, 3 ಎಕರೆ ಇರ್ಬೋದು, 4 ಎಕರೆ ಹೊಲ ಇರ್ಬೋದು, ಅಂಥ ಒಂದು ಹೊಲದಲ್ಲಿ ಬಿದ್ದಂತಹ ಮಳೆ ನೀರನ್ನು ಯಾವ ರೀತಿಯಾಗಿ ನಮ್ಮ ಮುಖ್ಯ ಹೊಲದಲ್ಲಿ ಸಂರಕ್ಷಿಸಬೇಕಾಗತ್ತೆ, ಅದೇ ರೀತಿಯಾಗಿ ಈ ಒಂದು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಒತ್ತು ಕೊಡಬೇಕಾಗತ್ತೆ. ನಾವು ಉದಾಹರಣೆಗೆ ಈ ಕರ್ನಾಟಕದಲ್ಲಿ ಮೊದಲನೇ ರೈತರು ಮಾಡಬೇಕಾಗಿದ್ದಂತೂ ಮಾಗಿ ಉಳುಮೆ. ಸೊ ಮಾಗಿ ಉಳುಮೆ ಬಹಳ ಮುಖ್ಯವಾದ್ದು. ಇದರಿಂದ ಸಾಕಷ್ಟು ಈಗಾಗಲೇ ನಮ್ಮ ಚಕ್ರವರ್ತಿ ಅವರು ಹೇಳ್ತಿದ್ರು, ಕೀಟ ಮತ್ತು ಬಾಧೆ ಕಡಿಮೆ ಆಗ್ತದೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಇನ್ನೂ ಒಂದು ಬಹಳ ಮುಖ್ಯವಾದ್ದು ಏನಪ್ಪ ಅಂತಂದರೆ, ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯದಲ್ಲಿ ಮಳೆ ಬಂದಿದೆ, ಇಂಥ ಮಳೆಯನ್ನು ಸದುಪಯೋಗಿಸಿಕೊಂಡು ಒಂದು ಮಾಗಿ ಉಳುಮೆ ಮಾಡಿದ್ದಾದರೆ ಮುಂದೆ ಬರ್ತಕ್ಕಂಥ ಮಳೆ ನೀರನ್ನು ಸಂರಕ್ಷಿಸಿದ್ದೆ ಆದರೆ ಮುಂದಿನ ಒಂದು ನಮ್ಮ ಖುಷ್ಕಿ ಪ್ರದೇಶದಲ್ಲಿ ಬೆಳೆತಕ್ಕಂಥ ಬೆಳೆಯ ಒಂದು ಅವಧಿನ ಜಾಸ್ತಿ ಮಾಡಿ ಖಂಡಿತ ಇಳುವರಿ ಮಟ್ಟ ಜಾಸ್ತಿ ಮಾಡಬಹುದು. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಕಾರ್ಯಕ್ರಮ. ಈಗಾಗಲೇ ಸಾಕಷ್ಟು ವಿಷಯಗಳು ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ಮುಂಬರುವ ದಿನಗಳಲ್ಲಿ ನಾವು ಪ್ರಸಾರ ಮಾಡೋರಿದ್ದೇವೆ. ಇದರಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬರುವಂಥ ಸುಮಾರು 11 ಇಲಾಖೆಗಳ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಾವು ನಮ್ಮ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಇದರ ಅರಿವನ್ನು ಮಾಡಿಕೊಡ್ತಾ ಇದ್ದೇವೆ. ಯಾವ್ಯಾವ ಒಂದು ಸವಾಲುಗಳು ಈ ಒಂದು ಹವಾಮಾನ ಬದಲಾವಣೆಯಿಂದ ನಾವು ಎದುರಿಸಬೇಕಾಗುತ್ತೆ, ಸುಗಮವಾಗಿ ರೈತರು ತಮ್ಮ ಬೆಳೆಯನ್ನು ಹೇಗೆ ಬೆಳ್ಕೊಳ್ಬೋದು, ಮತ್ತು ಸಾರ್ವಜನಿಕರಿಗೂ ಕೂಡ ಈ ಒಂದು ಪರಿಸರ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಯಾವ್ಯಾವ ಒಂದು ಕಾರ್ಯಕ್ರಮ ತಾವು ಹಾಕ್ಕೊಳ್ಬೋದು, ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗ್ರಾಮ ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಆದರೆ ಇನ್ನೊಮ್ಮೆ ಈ ನಮ್ಮ ಕಾರ್ಯಕ್ರಮದ ಮೂಲಕ ತಮಗೆ ನಾವು ತಿಳಿಸ್ಕೊಡೋರಿದ್ದೇವೆ. ಸಂಪನ್ಮೂಲ ವ್ಯಕ್ತಿಗಳು ಪ್ರತಿ ವಾರ ಬೇರೆ ಬೇರೆ ವಿಭಾಗದ ವತಿಯಿಂದ ಬಂದು ತಮಗೆ ಮಾಹಿತಿಯನ್ನು ನೀಡ್ತಾರೆ. ರಾಜ್ಯದ ಸುಮಾರು 13 ಆಕಾಶವಾಣಿ ಕೇಂದ್ರಗಳ ಮೂಲಕ ಕೂಡ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ನಾವು ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾವು ಕೊಟ್ಟಂತಹ ಈ ಒಂದು ಮಾಹಿತಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳು ನೀಡಿದಂತಹ ವಿಷಯಗಳು ತಮಗೆ ಯಾವ ಥರ ಉಪಯೋಗ ಬಂದವು ಅಂತ ತಾವು ಕೂಡ ನಮಗೆ ಮಾಹಿತಿಯನ್ನು ಕೊಡ್ಬೋದು, ಅಥವಾ ಸಲಹೆ ಸೂಚನೆಗಳನ್ನು ಕೂಡ ತಾವು ಕೊಡ್ಬೋದು. ನಾವು ಅದಕ್ಕೆ ಪೂರಕವಾದ ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಡ್ತೇವೆ, ವಾಟ್ಸಪ್ ಮೂಲಕ ಕೂಡ ತಾವು ಮಾಹಿತಿಯನ್ನು ನಮಗೆ ಕೊಡ್ಬೋದು. ಅದೇ ಥರ ಇಮೇಲ್ ಮೂಲಕನೂ ಕೂಡ ಬಗೆಹರಿದಿದ್ದಂಥ ಸಮಸ್ಯೆ ಇರ್ಬೋದು, ಅಥವಾ ಇನ್ಯಾವುದು ಒಂದು ವಿಷಯ ಇರ್ಬೋದು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗ್ಬೋದು, ಇದು ಯಾವುದೇ ಇದ್ರೂ ಕೂಡ ನಮಗೆ ಇಮೇಲ್ ಮೂಲಕನೂ ಕೂಡ ಮಾಹಿತಿಯನ್ನು ಮಾಡಿಕೊಡ್ಬೋದು, ಮೊಬೈಲ್ ಮೂಲಕನೂ ಕೂಡ ತಾವು ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ನಾವು ಕೂಡ ಆ ಮಾಹಿತಿನ ಮುಂಬರುವ ಕಾರ್ಯಕ್ರಮದಲ್ಲಿ ಅದನ್ನು ನಾವು ತಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವ ಥರ ಅದು ಪರಿಣಾಮ ಆಗಬಹುದು ಅನ್ನೋದ್ರ ಕುರಿತು ಸಂಪನ್ಮೂಲ ವ್ಯಕ್ತಿಗಳು ಕೂಡ ತಮಗೆ ಮಾಹಿತಿಯನ್ನು ನೀಡ್ತಾರೆ. ತಾವು ಬಳಸಬೇಕಾದ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವನ್ನು ಹೇಳ್ತೀನಿ, ದಯವಿಟ್ಟು ಬರ್ಕೊಳ್ಳಿ. ಮೊಬೈಲ್ ಸಂಖ್ಯೆ ದಯವಿಟ್ಟು ಬರ್ಕೊಳ್ಳಿ, ಇದು ವಾಟ್ಸಪ್ ಮೊಬೈಲ್ ಸಂಖ್ಯೆ ಇರ್ತದೆ ನೋಡಿ, 9342063488. ಇನ್ನೊಮ್ಮೆ ಕೇಳಿ, 9342063488. ಈ ಮೊಬೈಲ್ ಸಂಖ್ಯೆಗೆ ತಾವು ವಾಟ್ಸಪ್ ಮೆಸೇಜನ್ನು ಕಳಿಸ್ಬೋದು, ಆ ರೈತ ಬಾಂಧವರು ಕಳಿಸ್ಬೋದು, ಮತ್ತು ಸಾರ್ವಜನಿಕರು ಕೇಳುಗರು ಕೂಡ ತಮಗನಿಸಿದ ಈ ಒಂದು ಪರಿಸರ ಬದಲಾವಣೆಯ ಒಂದು ಸಂರಕ್ಷಿಸುವ ನಿಟ್ಟಿನಲ್ಲಿ ಅಥವಾ ಯಾವ್ದಾದ್ರು ಒಂದು ಸವಾಲು ಎದುರಿಸುವ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮೆಸೇಜ್ ಮೂಲಕ ನಮಗೆ ಕಳಿಸ್ಕೊಟ್ರೆ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳು ಉತ್ತರವನ್ನು ಕೂಡ ಕೊಡೋರಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ, ರೈತ ಬಾಂಧವರಿಗೂ ಮತ್ತು ಸಂಪನ್ಮೂಲ ವ್ಯಕ್ತಿಗಳಿಗೂ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತು ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9342063488. ಇಮೇಲ್ ವಿಳಾಸ dcc-emri@karnataka.gov.in. ಇಂದಿನ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ, ಈ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೇಳಿದಿರಿ. ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಪ್ರಾಯೋಜಿಸಿದ ಹವಾಮಾನ ಮಿತ್ರ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಸಹಕಾರ ರಾಜಲಕ್ಷ್ಮಿ ಜಿ ಮತ್ತು ಸುಧಾರಾಣಿ ಟಿ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಂಗಳೂರು. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಹಿಂಗೆ ಕಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಹೈನುಗಾರರೇ, ನಿರಂತರ ಕಳೆದ 25 ವರ್ಷಗಳಿಂದ ಉತ್ತಮ ಹೈನುಗಾರರ ಸೇವೆಯಲ್ಲಿರುವ ಅನನ್ಯ ಫೀಡ್ಸ್ ಹುಬ್ಬಳ್ಳಿ ಅವರ ಚೆಂಡೆ ಬ್ರ್ಯಾಂಡಿನ ಪಶು ಆಹಾರ ತನ್ನ ರಜತ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ 50 ಕೆಜಿ ಹಾಗೂ 60 ಕೆಜಿ ತೂಕದ ಚೀಲದಲ್ಲಿ ಒಂದು ಸ್ಟೀಲ್ ತಟ್ಟೆಯನ್ನು ಉಚಿತವಾಗಿ ನೀಡುತ್ತಿದೆ. ಯಾವುದೇ ಕಳಪೆ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಉಪಯೋಗಿಸದೇ ತಯಾರಿಸುವ ಏಕೈಕ ಉತ್ಕೃಷ್ಟ ಪಶು ಆಹಾರ ಅನನ್ಯ ಪಶು ಆಹಾರ. ಇಂದೇ ನಿಮ್ಮ ಹತ್ತಿರದ ವಿತರಕರಿಂದ ಚೆಂಡೆ ಬ್ರ್ಯಾಂಡಿನ ಅನನ್ಯ ಪಶು ಆಹಾರವನ್ನೇ ಕೇಳಿ ಪಡೆಯಿರಿ. ವಂದೇ ಗೋಮಾತರಂ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಕೃಷಿಕರು ಮತ್ತು ಕಾರ್ಮಿಕರು ತಮ್ಮ ಬಡತನದ ಕಾರಣಗಳ ಬಗ್ಗೆ ಯೋಚನೆ ಮಾಡಬೇಕು. ಇವರ ಬಡತನ ಇವರನ್ನು ಶೋಷಣೆ ಮಾಡಿದವರ ಶ್ರೀಮಂತಿಕೆಯಲ್ಲಿ ಇದೆ. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಆಕಾಶವಾಣಿ ಮಂಗಳೂರು. ಮಾರುಕಟ್ಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಳುಹಿಸಿರುವ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 ರೂಪಾಯಿಯಿಂದ 50,000 ರೂಪಾಯಿಗಳು. ಹೊಸ ಅಡಿಕೆ ಕ್ವಿಂಟಾಲ್ಗೆ 36,000ರಿಂದ 44,000. ಕೋಕಾ ಕ್ವಿಂಟಾಲ್ಗೆ 27,500ರಿಂದ 79,000. ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲ್ಗೆ 7,500ರಿಂದ 10,500. ತೆಂಗಿನಕಾಯಿ 1ನೇ ವರ್ಗ 25,000ರಿಂದ 30,000. 2ನೇ ವರ್ಗ 20,000ರಿಂದ 25,000. ಅಕ್ಕಿ ಸ್ಥಳೀಯ ಕ್ವಿಂಟಾಲ್ಗೆ 4,350ರಿಂದ 5,300. ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 3,500ರಿಂದ 4,100. IR8 ಕ್ವಿಂಟಾಲ್ಗೆ 3,450ರಿಂದ 4,850 ರೂಪಾಯಿಗಳು. ಸ್ಥಳೀಯ ಭತ್ತ ಆಮದು ಕ್ವಿಂಟಾಲ್ಗೆ 2,150ರಿಂದ 2,400. ಹಳದಿ ಕ್ವಿಂಟಾಲ್ಗೆ 4,500ರಿಂದ 5,000. ಕೆಂಪು ಕ್ವಿಂಟಾಲ್ಗೆ 4,400ರಿಂದ 5,000. ಕಪ್ಪು ಕ್ವಿಂಟಾಲ್ಗೆ 4,500ರಿಂದ 5,500 ರೂಪಾಯಿಗಳು. ಮೆಣಸು ಕ್ವಿಂಟಾಲ್ಗೆ 19,000ರಿಂದ 30,000 ರೂಪಾಯಿಗಳು. ಕಾಳು ಮೆಣಸು ಕ್ವಿಂಟಾಲ್ಗೆ 13,000 ರೂಪಾಯಿಗಳಿಂದ 70,500 ರೂಪಾಯಿಗಳು. ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 3,500ರಿಂದ 4,500. ಕದಳಿ ಕ್ವಿಂಟಾಲ್ಗೆ 6,000ರಿಂದ 7,000. ಗಾಳಿ ಕ್ವಿಂಟಾಲ್ಗೆ 5,000ರೂಪಾಯಿಗಳಿಂದ 6,000 ರೂಪಾಯಿ. ನೇಂದ್ರ ಕ್ವಿಂಟಾಲ್ಗೆ 6,500ರೂಪಾಯಿಗಳಿಂದ 7,500 ರೂಪಾಯಿಗಳು. ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇಲ್ಲಿನ ಧಾರಣೆಗಳು. ಆಕಾಶವಾಣಿ ಮಂಗಳೂರು. ಭಕ್ತಿಗೀತೆ. ವಿದ್ಯಾಭೂಷಣ ಹಾಡಿರುವ ಪುರಂದರದಾಸರ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ತೋರುತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ಕನಕ ವೃಷ್ಟಿಯ ಕರೆಯುತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಪೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ ಬಾರೆ, ಶಂಕೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ ಬಾರೆ, ಕುಂಕುಮಾಂಕಿತೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಅತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ, ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲು ವಿಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ,